ಹತ್ತನೇ ತರಗತಿ ಪಾಸ್ ಆದ್ರ ಪಾಸ್ ಆಗಿ ಬಿಟ್ಬಿಡಿ ಸರ್. ಮತ್ತೆ ಮಾಡಾರ ಇಲ್ದಾಗ ಸರ್ ನಮ್ಮ ಮನೆಯಲ್ಲಿ ಮಾಡ್ಕೊಂತ ಹೋಗಕ್ ಇಲ್ದಾಗ ಅದಕ್ಕೆ ಮತ್ತೆ ಬಿಟ್ಬಿಡಿ ಸರ್. ಮನೆಗೆ ಹಿರಿ ಮಗನ ಹೇಗೆ ನೀವು? ಸಣ್ಣ ಮಗ ಸರ್. ನಾವು ಒಬ್ಬರೀ ಮೊದ್ಲೆಲ್ಲ ನಮ್ಮ ಅಕ್ಕಾರ ಹಿರಿಯರ್ ಈ ನಾವ ಮಾಡ್ಕೊಂತ ಹೋಗ ಸರ್. ಹಂಗಾಗಿ ಹೆಣ್ಮಕ್ಳು ದೊಡ್ಡವರು ಹ್ಞೂ ಸರ್. ಹಂಗಾಗಿ ನಾವು ಮಗ ಒಬ್ಬರೇನಾ ನೀವು? ಹ್ಞೂ ಸರ್. ಸೊ ಹಂಗಾಗಿ ಮನೆ ಜವಾಬ್ ಮನೆ ಜವಾಬ್ದಾರಿ ನಮ್ಗೆ ಬಿ ಸರ್. ಮತ್ತೆ ನಾವು ಸಾಲಿ ಬಿಟ್ಟು ಒಕ್ಕಲತನ ಮಾಡ್ಕೊಂತ ಹೊಂಟಿವಿ ಸರ್. ನಿಮಗೆ ಈ ಒಕ್ಕಲತನದ ಅನುಭವಗಳು ಯಾವಾಗ್ಲಿಂದ ಶುರುವಾಯ್ತು? ಸಾಲಿ ಬಿಟ್ಟಿದ್ ಮತ್ತೆ ಒಕ್ಕಲತನಕ್ಕೆ ನಿಂತ್ಬಿಟ್ಟಿವಿ ಸರ್. ನಾವು ಮತ್ತೆ ಹಂಗ ಇರ್ತಾ ನಮ್ಮ ಅಪ್ಪರ್ ಇದ್ದಿರಿ ಸರ್ ಇನ್ನವಾಗ ಮಾಡ್ಕೊಂತ ಕಲಿಸಿದ್ರೆ ಮತ್ತೆ ಹಂಗ ಮಾಡ್ಕೊಂತ ಅದನ್ನ ತಂದೆ ಜೊತೆಗೆಲ್ಲ ಹೋಗ್ತಿದ್ವಿ ಸರ್. ಅದನ್ನ ಅವಲಂಬನೆ ಆಗ್ಬಿಟ್ಟು ಸರ್. ಏನ್ ಮಾಡ್ತಿದ್ರೆ ಅವಾಗೆಲ್ಲ ಹೆಚ್ಚಾಗಿ ಹೊಲದಲ್ಲಿ? ಅವಾಗ ತರಕಾರಿ ಮಾಡ್ತದೆ ಸರ್ ನಮ್ಮ ಅಪ್ಪರ ಕಾಲದ ಮೊದ್ಲಾಗಿದ್ದ. ಅದು ಕುಪ್ಲಿ ಬಾಯಿ ಅಂತ ಇತ್ತು ಸರ್ ಮೊದ್ಲ ನಮ್ದು. ಅದ ನೀರಾವರಿ ಮ್ಯಾಗ ತೆಗೆದು ಅದರಲ್ಲೇ ತರಕಾರಿ ಬೆಳೀತಿದ್ದೆ ಸರ್. ಕುಪ್ಲಿ ಬಾವಿ ಅಂದ್ರೆ ಏನು ಹೇಗಿತ್ತು ಅದು? ಅದು ಸ್ವರೂಪ ಹೇಗೆ? ಅದು ಮೊದ್ಲಾಗ ಚರ್ಮದ ಸರ್ ತೊಗಲಿಂದ ಇರುತ್ತೆ ಸರ್. ಅದನ್ನ ಎತ್ತಿಲ್ಲೇ ನೀರ್ ತುಂಬಿಸ್ಕೊಂಡ್ ಎತ್ತಿಲ್ಲೇ ಮ್ಯಾಕ್ ಹಾಕಿಂದ ನೀರ್ ಹೊಲ ಕರೆಸ್ತದ್ರ ಸರ್. ಹೌದಾ? ಸರ್ ಎಲ್ಲಿಂದ ನೀರ್ ಎಲ್ಲಿಂದ? ಬಾವಿಯಿಂದ ಸರ್. ಬಾವಿಯಿಂದ ಸರ್. ಅವಾಗ ಕರೆಂಟ್ ಒಂದು ಏನು ಇದ್ದಿಲ್ಲ ಸರ್. ಆಮೇಲೆ ಇತ್ತೀಚೆಗೆ ಕರೆಂಟ್ ಬಂದಿಂದ ಮತ್ತೆ ಪಂಪ್ ಸೆಟ್ ಮಾಡಿದ್ರು ಸರ್. ಅದಕ್ಕೆ ಬಂದು ಮ್ಯಾಗಳ ಮೋಟರ್ ಹಾಕಿ ಆಮೇಲೆ ಅದು ನೀರು ಹೋದವು ಸರ್. ಮತ್ತೆ ಬೋರ್ವೆಲ್ ಹಾಕ್ಸಿದ್ದೆ ಸರ್. ಆ ಬೋರ್ವೆಲ್ ಇದ್ದ ಈಗ ನೀರು ಸಿಕ್ಕ ಸರ್. ಅದರಲ್ಲಿದ್ದ ನೀರಾವರಿ ಮಾಡ್ತೇವೆ ಸರ್. ಅಂದ್ರೆ ಹಳೆ ಪದ್ಧತಿ ಇದೆ ಕಪ್ಲಿ? ಹಳೆ ಪದ್ಧತಿ. ಈಗ ಬಾವಿ ಐತಿ ಸರ್, ಇನ್ನು ಮುಚ್ಚಿಲ್ಲ ಸರ್. ನಾವು ಈಗ ಅದು ಮಳೆ ಇರಲಾರ್ದಕ್ಕ ನೀರಿಲ್ಲ ಸರ್. ಆದ್ರೆ ಈಗ ಪಂಪ್ ಸೆಟ್ ಹಾಕ್ಬಿಟ್ರೆ? ಇಲ್ಲ ಸರ್, ಬೇರೆ ಕಡೆಗೆ ಹಾಕ್ಸಿವಿ ಸರ್ ಬೋರ್ವೆಲ್. ಬೋರ್ವೆಲ್ ಹಾಕ್ಸಿದ್ರೆ? ಹಾಂ ಸರ್. ಈ ಬಾವಿ ನೀರು ಬಳಸೋಲ್ವಾ? ಬಾವಿ ನೀರಿಲ್ಲ ಸರ್, ನೀರಿಲ್ಲ ಸರ್. ಈಗಿಲ್ಲ? ಈಗಿಲ್ಲ ಸರ್. ಕಪ್ಲಿ ಬಾವಿಗೆ ಎತ್ತುಗಳನ್ನು ಕಟ್ಟಿ ಎಳಿತಿದ್ರು? ಹಾ ಸರ್, ಎತ್ತು ಕಟ್ಟಿ ಮ್ಯಾಕ ಜಗ್ಸ ಸರ್ ಏನಿತರ ಅದನ್ನ. ಅದು ಬಂದ್ ಇಲ್ಲಿ ಕಡೆಗೆ ಸುರುವಿನ ಸರ್ ಹೊಲಕ್ ಹೋಗಿ ಹರಿಸ ಸರ್ ಒಬ್ರು. ಹ್ಞೂ ಕಾಲ ಮಾಡ್ತದೆ ಸರ್. ಅದು ನೀರ್ ಹರ್ಕೊಂಡು ಹೊಲಕ್ ಹೋಗೋದ್ ಸರ್. ಅದ ಮತ್ತೆ ಅದನ್ನ ಒಳಗ್ ಬಿಡೋದ್ ಸರ್. ಮತ್ತೆ ತುಂಬಿಕೊಂಬರಾಗ ಮತ್ತೆ ಎತ್ತು ಕಟ್ಟಿ ಮುಂದೆ ಕೊಡ ಸರ್. ನೀರ್ ಜಗ್ ಕೊಡ ಜಗ್ಗಿದಂಗ್ ಸರ್ ಆತರ. ಹ್ಞೂ ಸರ್. ಎಷ್ಟು ಎಕರೆವರೆಗೂ ಮಾಡ್ಲಿಕ್ಕೆ ಸಾಧ್ಯ ಇತ್ತು ಅವಾಗ? ಅವಾಗ ಸರ್ ಸ್ವಲ್ಪ ಸ್ವಲ್ಪ ಅಂದ್ರೆ ನಮ್ಮ ಮಣ್ತಂಬ್ರೆ ಎಲ್ಲರೂ ನಾವು ಮಾಡ್ಕೊಂತಂದ್ರೆ ಸರ್ ಒಂದು 10 ಎಕರೆನು ಮಾಡ್ಯಾರ ಸರ್ ಅವಾಗ. ಹ್ಞೂ ಸರ್. ಆ ನೀರಾವರಿಯಲ್ಲಿ ಈಗ ಅವ್ರು ಒಂದಿನ ನಾವು ಒಂದಿನ ಹಿಂಗೆ ಕಟ್ಕೊಂತ ಎಲ್ಲರಿಗೆ ನೀರು ಸರಿ ಹಾಕೈತೆ ಸರ್. ಅವು ಹತ್ರನೂ ಇರ್ತದೆ ಸರ್, ನೀರು ಭಾಳ ಇರ್ತದ್ರಿ. ಎಷ್ಟು ಹೊಡೆದ್ರು ಕಮ್ಮಿ ಹಾಕಿದ್ದಿಲ್ಲ. ಅದ ಸೆಲಿನ ಬರ್ತದೆ ಸರ್, ಅಷ್ಟು ನೀರು ಇರ್ತಾರೆ ಬಾವಿ. ಅದು ಈಗ ಬೋರ್ವೆಲ್ ಆದಾಗಿದ್ದ ನೀರು ಮಳೆ ಆಶ್ರಿತ ಕಮ್ಮಿ ಆಗಿಬಿಟ್ಟವಲ್ಲ ಸರ್. ಹಂಗಾಗಿ ನೀರು ಕಮ್ಮಿ ಆಗಿಬಿಡ್ತೀರ. ಅದು ಮತ್ತೆ ಬೋರ್ವೆಲ್ ಮಾಡ್ಕೊಂಡು ಅವ್ರವ್ರ ಅಷ್ಟು ಬೋರ್ವೆಲ್ ಮಾಡ್ಕೊಂಡು ನೀರಾವರಿ ಮಾಡ್ಕೊಂಡು ಸರ್ ನಮ್ಮ ನಮ್ಮ ಹೊಲದಲ್ಲಿ. ಅಂದ್ರೆ ಕೊಳವೆ ಬಾವಿ ಆದಾಗಲಿಂದ ಅಂದ್ರೆ ಈ ತೆರೆದ ಬಾವಿಗಳು ಕಮ್ಮಿ ಆಗ್ಬಿಟ್ಟದೆ? ಹಾ ಸರ್. ಎಲ್ಲ ನೀರು ಹೋಗಿದೆ? ಹೋಗ್ಬಿಟ್ಟ ಸರ್, ಹೋಗ್ಬಿಟ್ಟವ್ರ. ನಿಮ್ ತಂದೆಯವ್ರ ಕಾಲಕ್ಕೆ ಏನೇನು ಬೆಳಿತಿದ್ರು ನಿಮ್ ಭೂಮಿಯಲ್ಲೆಲ್ಲ? ಜಾಸ್ತಿ ಅಂದ್ರೆ ತರಕಾರಿ ಸರ್, ಗಜ್ಜರಿ, ಗೆಣಸು, ಆಮೇಲೆ ಉಳ್ಳಾಗಡ್ಡಿ, ಹೀರಿಕಾಯಿ, ಕುಂಬಳಕಾಯಿ ಇಂಥವೆಲ್ಲ ತರಕಾರಿ ಬೆಳೀತಿದ್ರು ಸರ್. ಅದು ಹೆಚ್ಚಾನೆಚ್ಚು ಅವ್ರಿಗೆ ಸಂತಿಗೆನೂ ಅವ್ರ ಹೋಗಿ ಬಂಡಿಯಲ್ಲಿ ಹೊಡ್ಕೊಂಡು ಹೋಗಿ ಮಾರ್ಕೊಂಬರ್ತದೆ ಸರ್. ಅವಾಗ ಅವ್ರ ಬಿಟ್ಟ ನಾವು ಸಣ್ಣ ಸಣ್ಣವರಿದ್ದಾಗ ಹೋಗಿವ್ರಿ ಸರ್. ಮತ್ತೆ ಹ್ಞೂ ಸರ್. ಈಗ ಇತ್ತೀಚೆಗೆ ನಿಮ್ಗೆ ಸಂತೆ ಎಲ್ಲಿ? ಅವಾಗ ಸಂತೆ ಕೊಪ್ಪಳ ಸರ್. ಅವಾಗ ಅವನ್ರಿ ಕನಿಗಿರಿ ಹೋಗಿದ್ರು ಸರ್ ಅವಾಗ. ಮತ್ತೆ ಊರಾಗೆಲ್ಲ ಮಾರ್ತದ್ರಿ ಅವಾಗ ಕಾಳಿಗೆ, ಪಾವು ಕಾಳಿಗೆ ಇಷ್ಟು ಗೆಣಸು, ಇಷ್ಟು ಗಜ್ರಿ, ಹಿಂಗೆಲ್ಲ ಊರಾಗ ತೆಲಿಗೆ ಹೊತ್ತು ಮಾರಿಬಿಡ್ತದ್ರಿ. ಈಗ ಮಾರ್ಕೆಟಿಂಗ್ ಅಲ್ಲೇದಲ್ಲೇ ಆಗ್ಬಿಟ್ಟ ಸರ್. ಸಂತೆ ಹಂಗೆ ಹೋಗಿ ಸಂತಿಗೆ ಹೋಗಿ ತರ್ಬೇಕಂತ ಏನಿದ್ದಲ್ರಿ. ಈಗ ಹೊತ್ಕಂತ ಮಾರಿಬಿಡ್ತದ್ರಿ ನಮ್ಮ ತಾಯಾರೆಲ್ಲರು. ಇವರೆಲ್ಲ ಸಂತಿಗೆಲ್ಲ ಹೋಗ್ಯಾರ ರೀ. ಮತ್ತೆ ಅವ್ರ ಮಾರ್ಕೊಂಡ್ ಅವಾಗ ಕಾಳು ಕಡೆಗೆ ತರಕಾರಿ ತರಕಾರಿ ಕೊಡ್ತಿದ್ರು ಸರ್ ಅವಾಗ. ಹ್ಞೂ ಸರ್. ಒಂದು ಪಾವು ಕಾಳಿಗೆ ಒಂದಿಷ್ಟು ಸರ್ ತರಕಾರಿ ಕೊಡ್, ಗೆಣಸು, ಗಜ್ರಿ ಹಿಂಗತ್ತೆಲ್ಲ ಕೊಡ್ತಿದ್ರು ಸರ್. ಉಳ್ಳಾಗಡ್ಡಿ ಆಗ ಮತ್ತೆ ಮಾರ್ಕೆಟಿಗೆ ಹೋಗೋದು ಕಮ್ಮಿ ಸರ್ ಅವಾಗ. ಆದ್ರೆ ಈಗ ಜಾಸ್ತಿ ಬೆಳೆದ್ರೆ ಹೋಯ್ತೀವಿ ಸರ್ ನಾವು. ಈಗ ಬೆಳಿತೀವಲ್ರಿ, ಈಗ ಹೋಯ್ತೀವ್ರಿ. ನಾವ ಬೀಜ ಮಾಡ್ಕೊಂತ ಸರ್, ಈರುಳ್ಳಿ ಬೀಜನ, ಈರುಳ್ಳಿ ಬೀಜ ನಾವು ಮಾಡ್ಕೊಂತ ಸರ್. ಈಗ ನಿಮ್ಮ ಕೃಷಿಯಲ್ಲಿ ಅಂದ್ರೆ ನೀವೇ ಮುಂದೆ ನಿಂತು ಎಲ್ಲ ನಿರ್ಧಾರಗಳನ್ನ ನೀವೇ ಮಾಡ್ತೀರಾ ಹೇಗೆ? ಹೌದು ಸರ್, ನಾವ ಮಾಡ್ತೇವೆ ಸರ್. ಏನ್ ಬೆಳಿಬೇಕು, ಮುಂದೆ ಏನ್ ಮಾಡ್ಬೇಕು, ಎಲ್ಲ ನಿರ್ಧಾರಗಳು ನಿಮ್ದೇನಾ? ನಮ್ದೇ ಸರ್, ನಮ್ದೇ. ನಿಮ್ ತಂದೆಯವರು? ಇಲ್ರಿ, ಹೇಳ್ತಿದ್ರೆ ನಮ್ ತಂದೆಯವ್ರು. ಇಲ್ಲ ಸರ್, ಈಗಿಲ್ಲ. ಈಗಿಲ್ಲ ಸರ್, ಈಗಿಲ್ಲ ಸರ್. ತೀರ್ಕೊಂಡಾರ? ಎಷ್ಟು ವರ್ಷ ಆಯ್ತು? ಈಗ ಒಂದು 8-10 ವರ್ಷ ಆತು ಸರ್ ಅಲ್ಲೇ ತೀರ್ಕೊಂಡೆ. ನಿಮ್ದೆಲ್ಲ ಕೂಡು ಕುಟುಂಬನ? ಈಗ ನೀವು? ನಾವೊಬ್ಬರೇ ನಮ್ಮ ಮನೆಯಾಗ. ನಾವು ನಿಮ್ಮ ಸಹೋದರಿಯರೆಲ್ಲ ಮದುವೆ ಮಾಡ್ಕೊಂಡು ಕೊಟ್ಬಿಟ್ರಿ ಸರ್ ಅವಾಗ? ಈಗ ನಾವೊಬ್ಬರೇ ರೀ, ನಮ್ಮ ಹೆಣ್ಮಕ್ಳು, ನಾವು, ನಮ್ಮ ಮಕ್ಕಳು ಅದಾರ ಸರ್. ನಾವು ನಮ್ಗೇನು ಕೆಲಸ ಮಾಡ್ಬೇಕು ನಾವು ಮಾಡ್ಕೊಂತ ಹೋಗ್ತೀವಿ ಸರ್. ಈಗ ಯಾವುದೇ ಕೃಷಿ ಏನೇ ಮಾಡಲಿ ಹಣಕಾಸಿನ ಅಗತ್ಯ ಭಾಳ ಇರ್ತದೆ. ಹ್ಞೂ ಸರ್. ಆರಂಭದಿಂದಲೂ ದುಡ್ಡು ಬೇಕಾಗ್ತದೆ. ಹೌದು ಸರ್. ಬೀಜ ಖರೀದಿ ಮಾಡೋದ್ರಿಂದ ಹಿಡಿದು ಔಷಧಿಗಳಿಗೆ ಅಂತೆ ಅದಕ್ಕೆ ಇದಕ್ಕೆ ಅಂತೇಳಿ ಇರುತ್ತದೆ. ಈ ಹಣಕಾಸಿನ ಹೊಂದಾಣಿಕೆ ಏನೆಲ್ಲ ಹೇಗೆ ಮಾಡ್ತೀರಿ ನೀವೆಲ್ಲ? ಸರ್, ಹಣಕಾಸು ಹೊಂದಾಣಿಕೆ ಅಂದರೆ ಈಗ ಮೆಕ್ಕೆಜೋಳ, ಇವು ಸಜ್ಜಿ ಇವೆಲ್ಲ ಬರ್ತಾವೆ ಸರ್. ಅವು 6 ತಿಂಗಳು ಪೀಕಲ್ರಿ. ಅವಾಗ ಅಂಗಡಿಗೆ, ದಲ್ಲಾಳಿ ಅಂಗಡಿಗೆ ಹೋಗವ್ರಿ. ಸಣ್ಣ ಪುಟ್ಟ ಖರ್ಚು ಇದ್ದಾಗ ಅಂಗಡಿ ಕಾಡಿಗೆ ಇಸ್ಕೊಂಬರ್ತೇವ್ರಿ. ಮತ್ತು ನಾವು ತರಕಾರಿ ಮರಿದು ಅದ್ರದ್ದು ಇದಕ್ಕೆ ಸಸಿಗೆ ಮತ್ತು ಬೀಜಕ್ಕೆ ಇವಕ್ಕೆ ನಾವು ಬೀಜ ಆಲ್ಮೋಸ್ಟ್ ಅಲ್ಲಿ ಕೊಂಡೋದು ಕಮ್ಮಿ ಸರ್. ಈರಿ ಬೀಜ ಆತು, ಬೆಂಡೆಕಾಯಿ ಬೀಜ ಆತು, ಇನ್ನು ಬೀಜ ನಮ್ಮ ಹಿಡಿತೀವಿ ಸರ. ಉಳ್ಳಾಗಡ್ಡಿ ಬೀಜ, ಹುಂಚಿಕ್ಕಿನ ಬೀಜ ಇವೆಲ್ಲ ನಮಗೆ ಸಿಗ್ತಾವೆ ಸರ್ ನಮ್ಮ ಕಡೆಗೆ. ನಾವು ಅಲ್ಲೇ ಅಲ್ಲೇದಲ್ಲೇ ಹಿಂದೆ ನೀರು ಕಟ್ಟ ಹಿಂದೆ ಹೋಗಿ ನಿಂದಿರ್ತಾವೆ ಸರ್ ಮಡವಾಯಿ ಕಡೆಗೆ. ಅಲ್ಲೇ ಉರಿಸ್ಕೊಂಡು ಅಲ್ಲೇ ಬೀಜ, ಕುಂಬಳಕಾಯಿ ಬೀಜ ಯಾವ ಆಲ್ಮೋಸ್ಟ್ ಅಲ್ಲಿ ಬೀಜ ಸಿಗ್ತಾವೆ ಸರ್. ಆ ಬೀಜನ ನಾವು ಮತ್ತೆ ಬೀಜ ಮಾಡ್ಕೊಂಡು ಮತ್ತೆ ತಯಾರು ಮಾಡ್ತೇವೆ. ಬಿತ್ತನೆಗೆ ಅವನ್ನೇ ಮಾಡ್ಕೊಂತ ಸರ್. ತಂದ್ರೆ ಮೆಕ್ಕೆಜೋಳ ತರ್ತೇವೆ ಸರ್. ಈಗ ಹೈಬ್ರಿಡ್ ಜೋಳ ಸ್ವಲ್ಪ ಕೊನೆ ತಿನ್ನ ಖರ್ಚಿಗೆ ಅಂತ ಸ್ವಲ್ಪ ಹಾಕ್ಯಂತವ್ರಿ, ಅವನು ತಂದು ಬಿಡ್ತೇವೆ ಸರ್ ಮಾರ್ಕೆಟಿಂಗ್ನಾಗ. ಅಂತಂದು ಬೆಳೆಸ್ಕೊಂಡ್ಬಿಡ್ತೇವೆ ಸರ್. ಈಗ ನಿಮ್ಮ ಮನೆಗಾಗಿನೇ ಏನೇನು ಬೆಳಿತೀರಪ್ಪ ನೀವು? ನಮ್ಮ ಮನೆಗಾಗಿ ಸರ್ ನಾವು ಉಣ್ಬೇಕು, ನಮಗೋಸ್ಕರ ಇರಬೇಕು ಅನ್ನೋವಂಥದ್ದು ಏನೇನು ಬೆಳಿತೀರಿ ನೀವು? ಈಗ ಅದ ಹೇಳಿದೆ ಸರ್, ಅಷ್ಟು ತರಕಾರಿ ಬೆಳೆದು ನಾವು ಹೆಚ್ಚಾದಷ್ಟ ಸಂತೆಗೆ ಮಾರಾಟ ಮಾಡ್ತೇವೆ ಸರ್. ಇಲ್ಲಕ್ರೆ ಇಲ್ಲ ಮಾರ್ಕೆಟಿಂಗ್ ಇಲ್ಲ ಸರ್. ಇಲ್ಲ ಯಾರ್ಯಾರ ಊರಾಗ ಕೇಳಿದ್ರ ಏನಾರ ಫಂಕ್ಷನ್ ಏನಾರ ಇದ್ದಾಗ ಕೇಳ್ತಾರ್ರಿ, ಬಂದು ಕಿತ್ಕೊಂಡು ಹೋಗ್ಬೇಡ ಅಂತ ಹೇಳ್ಬಿಡ್ತಾವ್ರಿ. ಜೋಳ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗ್ತದೆ, ಹೇಗೆ ಬೆಳಿತೀರಿ ಜೋಳ? ನಮ್ಗೇನು ಸರ್ ಒಂದು ವರ್ಷಕ್ಕೆ ಒಂದು 5-6 ಪ್ಯಾಕೆಟ್ ಆದ್ರೆ ಸಾಕು ಸರ್ ನಮಗೆ. ಅವು ನಮ್ಗೆ ಅಷ್ಟ ಸರಿ ಹೋಗ್ಬಿಡ್ತಾರೆ. ಎಷ್ಟು ಎಕರೆ ಬೆಳೆಯೋದು ನೀವೆಲ್ಲ ಜೋಳ ಎಲ್ಲ? ಒಂದು ಎಕರೆ ಆಗ್ತದೆ ಸರ್ ಅಷ್ಟ ಸ್ವಲ್ಪ ತಟ್ಟೆ ಕೆರ್ಲ್ಯಾರ ಅಷ್ಟಕ್ಕೆ ಸರಿ ಹೋಗ್ಬಿಡ್ತಾರೆ ನಮ್ಗೆ. ಸರಿ ಹೋಗ್ತಾರೆ. ಹ್ಞೂ, ನಾವು ಮಾರ್ಕೆಟಿಂಗ್ ಜೋಳ ಮಾರಿಲ್ಲ ಸರ್, ತಿನ್ನೋ ಜೋಳ ಮಾರಿಲ್ಲ ರೀ. ಮಾರಿಲ್ಲ, ಮಾರಿಲ್ಲ ರೀ. ನೆಲ್ಲು ಭತ್ತ ಇದೆ? ನೆಲ್ಲ ಒಂದು ಸ್ವಲ್ಪ ಹಚ್ಚಿವ್ರಿ ಸರ್, ಈಗ ಈ ಕಟಾವು ಬಂದ ಸರ್ ಕೊಯ್ಯಾಕತ್ತಾರೆ. ಅದು ಒಂದು 20 ಪ್ಯಾಕೆಟ್ ಹಂಗೆ ಆಗತ್ತೆ ಸರ್. ಸ್ವಲ್ಪ ನೀರು ಹೆಚ್ಚಾದ ನಮ್ಮ ಮೂಲಕ್ಕೆ ನೀರು ಹೆಚ್ಚಾದು ಅಲ್ಲೇ ನಮ್ದು ಐತ್ರಿ ಸ್ವಲ್ಪ ಸೌಳ ಭೂಮಿ, ಅದರಲ್ಲಿ ಈಗ ನೆಲ್ಲ ಬೆಳೆದೀವಿ ಸರ್. ಈಗ ಅದು ವರ್ಷ ಪೂರ್ತಿ ನಮ್ಗೆ ಆಗತ್ತೆ ಸರ್ ಭತ್ತ. ದನಿಗೆ ಹುಲ್ಲುನೂ ಆಗತ್ತೆ ಸರ್, ಅದೇ ನಮ್ಗೆ ಅದು ಸರಿ ಹೋಗುತ್ತೆ ಸರ್. ನಿಮಗೆ ಯಾವುದೇ ಬೆಳೆ ಚೆನ್ನಾಗಿ ಬರಬೇಕಂದ್ರೆ ಹಾಂ ಸರ್, ಭೂಮಿ ಫಲವತ್ತತೆ ಬಹಳ ಮುಖ್ಯ. ಹೌದು ಸರ್. ಇದನ್ನು ಹೆಂಗೆ ಕಾಪಾಡ್ತೀರಿ ನೀವು ಭೂಮಿಯನ್ನು? ಅದನ್ನು ಅದ ಮಾಡಿಬಿಡ್ತೀವಿ ಸರ್. ಫಲವತ್ತತೆ ಹೆಚ್ಚು ಮಾಡೋದಕ್ಕೆ ಏನೇನು ಮಾಡ್ತೀರಿ, ಏನೇನು ಮಾಡ್ತೀರಿ? ಅವ ರಂಟೆ ಕುಟ್ಟಿಗೆ ರಂಟೆ ಹೊಡಿತೀವಿ ಸರ್. ಮತ್ತು ಬ್ಯಾಸಿಗೆ ಬಿಸಿಲು ತಿನ್ನಿಸಿ ಬೇಸಿ ಮಡಿಕೆ ಹೊಡೆದು ಬಿಸಿಲಿಗೆ ಬಿಟ್ಬಿಡ್ತೀವಿ ರೀ. ಆಮೇಲೆ ಗೊಬ್ಬರ ಸಹ ಇರ್ತೈತೆ, ತಿಪ್ಪಿ ಗೊಬ್ಬರ ಸರ್, ಅದನ್ನ ಹೋಗಿ ಹಾಕಿ ಒಳ್ಳೆ ಅದ ಮಾಡ್ಕೊಂತ ಸರ್. ಕುಂಟೆ ಹೊಡೆದು ಎಲ್ಲ ಖಾಸಗಿ ಖಾಸಗಿ ಆರಿಸಿ ಆಮೇಲೆ ಮಳೆ ಆದ ತಕ್ಷಣ ಬಿತ್ತಿಬಿಡ್ತೇವೆ ಸರ್. ನೀರು ಕಟ್ಟಿ ಬಿತ್ತವು, ನೀರು ಕಟ್ಟಿ ಹಾಕ್ಬಿಡ್ತೇವೆ ಸರ್. ಮೇಜರಾಗಿ ನೀವು ಕೊಟ್ಟಿಗೆ ಗೊಬ್ಬರ ಬಳಸ್ತೀರಿ? ಹಾಂ ಸರ್. ದನದ ಕೊಟ್ಟಿಗೆ? ಹೌದು ಸರ್. ಈಗ ನಿಮ್ಗೆ ಎಷ್ಟು ದನ ಕರುಗಳಿದ್ದಾವೆ ಸರ್? ನಮ್ಮೊಂದು 25 ಕುರಿ ಅದ ಸರ್. ಹ್ಞೂ. ಒಂದು 4 ದನ ಅದ ಸರ್. ಕುರಿ ಗೊಬ್ಬರನೂ ಹೆಚ್ಚಾಗಿ ಬಳಸ್ತೀರಾ? ಹ್ಞೂ ಸರ್. ಕುರಿ ಗೊಬ್ಬರ ಸ್ಟಾಕ್ ಹಾಕಿರ್ತೇವೆ ಸರ್, ದಿನ ಬೆಳೆದ ಬೆಳೆದು ನೀರು ಬಿಡ್ತೇವೆ ಸರ್. ಹೊಲಕ್ಕೆ ಆರಿ ಬಿಡ್ತೇವೆ. ಯಾವಾಗ ಈ ಕುರಿ ಗೊಬ್ಬರನ? ಹಾಂ ಸರ್. ಭೂಮಿಗೆ ಯಾವಾಗ ಕೊಡ್ತೀರಿ ನೀವು ಸರ್? ಈಗ ಪೀಕ್ ತಕ್ಕಂದು ಎಲ್ಲ ಖಾಸಗಿ ಆರಿಸ್ತೇವೆ ಸರ್. ಅದೆಲ್ಲ ಕೂಲಿ ಎಲ್ಲ ಕಸ ಎಲ್ಲ ಆರಿಸಿ ಆರಿಸಿಂದೇ ನಾವು ಅದಕ್ಕೆ ಅರಿವಿ ಮತ್ತೆ ಮಣ್ಣು ಗಳೆ ಹೊಡೆದು ಬಿಡ್ತೇವೆ. ಅದೆಲ್ಲ ಮಣ್ಣು ಕಲ್ತಿಂದ ಮತ್ತೆ ಮಳೆ ಆದ ಕೂಡಲೇ ಬಿತ್ತಕ್ಕೆ ಸರ್ ಸ್ಟಾರ್ಟ್ ಮಾಡಿಬಿಡ್ತೇವೆ ಸರ್. ಬ್ಯಾಸಿಗೆಗೆ ಇರ ಸರ್, ಬ್ಯಾಸಿಗೆ ಟೈಮ್ ಅಂತವಲ್ಲ ಅವಾಗ ಇರ ಸರ್. ನಿಮ್ಮ ಈ ಭೂಮಿಯಲ್ಲಿ ಇಳುವರಿ ಏನಾದರೂ ವ್ಯತ್ಯಾಸ ಆಗ್ತಿರ್ತದ? ಈ ವರ್ಷ ಜಾಸ್ತಿ ಬಂತು, ಈ ವರ್ಷ ಕಮ್ಮಿ ಬಂತು, ಹಿಂಗೇನಾರು ಆಗ್ತಿರ್ತದ? ಮಳೆ ಹೆಚ್ಚು ಕಮ್ಮಿ ಇದಾಗಿ ಮೊನ್ನೆ ನೋಡ್ರಿ ಈಗ ಮೆಣಸಿನ ಗಿಡ ಹಚ್ಚಿದ್ ಸರ್ ಸ್ವಲ್ಪ. ಈ ಮಣ್ಣು ಇಸಾಕಿ ಮಳೆಗೆ ಎಲ್ಲ ಬಂದು ಕೆಟ್ಟ ಉದುರಿ ಹೋಗ್ಬಿಟ್ಟು ಸರ್ ಗಿಡ ಎಲ್ಲ. ಹಂಗತೆ ಆಗಿ ಮತ್ತೆ ಮಳೆ ಹೋಗಿನೂ ಲಾಸ್ ಅದ ಸರ್, ಮಳೆ ಬಂದನು ಲಾಸ್ ಅದಾವ. ಇಳುವರಿ ಮೇಲೆ ಏನು ಡಿಪೆಂಡ್? ಭೂಮಿಯಿಂದಾಗಿ ಇಳುವರಿ ಕಮ್ಮಿ ಏನು ಪರಿಣಾಮ ಬೀರಿಲ್ಲ ಸರ್, ಇನ್ನು ಏನಾಗಿಲ್ಲ ಸರ್. ಭೂಮಿಯ ಫಲವತ್ತೆ ಮೇಂಟೈನ್ ಮಾಡಿದ್ರೆ? ಹಾಂ ಇದು ಅದ ಸರ್ ಆಲ್ಮೋಸ್ಟ್. ಇದು ನಾವು ಭೂಮಿಗೆ ಇಷ್ಟು ಪ್ಯಾಕೆಟ್ ಹಾಕಿದ್ವಿ, ಇಷ್ಟು ಬೆಳೆದಿದ್ವಿ, ಹೋಗ್ಸತ್ತೆ ಇವಟ್ ಇಷ್ಟು ಬೆಳೆದಿಲ್ಲ ಅಂತ ಅನ್ನಂಗಿಲ್ಲ ಸರ್. ಇದ ವಾತಾವರಣದ ಮೇಲೆ ಡಿಪೆಂಡ್ ಸರ್ ಅದು. ಮಳೆಯಿಂದ ಹ್ಞೂ ರೀ. ನಿಮ್ಮ ಭಾಗದಲ್ಲಿ ಮಳೆ ಪ್ರಮಾಣ ಹೇಗಿದೆ? ವಾರ್ಷಿಕ ಸರಾಸರಿ ಹೆಚ್ಚು ಆಗ್ತದೋ ಅಥವಾ ತುಂಬ ಕಡಿಮೆನೋ? ಏನು ತುಂಬ ಇನ್ನು ಒಣಭೂಮಿ ಅಂತಾರೋ ಹೇಗೆ ಅಂತಾರೆ ನಿಮಗೆ ಸರ್? ಈಗ ಈಗ ಈಗ ಆಗ್ಯಾವ ನೋಡ್ರಿ, ಟೈಮಿಗೆ ಆಗಿಲ್ಲ ರೀ ಈಗ. ಮತ್ತೆ ಲಾಸ್ ರೀ ಅದು. ಸೊ ನೆಲ್ಲಗಿಲ್ಲಿ ಬಿದ್ದು ಎಲ್ಲ ಲುಕ್ಸಾನ ಆಗ್ಬಿಟ್ರೆ ನಮ್ಮ ಕಡೆಗೆ. ಇಲ್ಲಿ ಸ್ವಲ್ಪ ಕೊನೆ ಹಚ್ಕೆಂದ್ರೆ ಕೂಡ ಎಲ್ಲ ಇದಾಗ್ಯಾವ್ರಿ. ಮೊನ್ನೆ ಆದ ಮಳೆ, ಇಸಾಕಿ ಮಳೆ ಒಂದು 15 ದಿನ ಮುಂದೆ ಆಗಿದ್ರೆ, ಅದು ದೊಡ್ಡ ಮಳೆ ಆದ್ರೆ ನಮ್ಗೆ ಬೋರ್ವೆಲ್ಗೆ ನೀರು ಪವರ್ ಹಾಕವ್ರಿ, ಮತ್ತೆ ಒಂದು 2 ವರ್ಷ ಮುಂದಕ್ಕೆ ನಡೀತಾವ್ರಿ. ಮತ್ತು ಮಳೆಗೆ ಹಂಗೆ ಹೇಳೋಕ್ಕಾಗಂಗಿಲ್ಲ ಸರ್. ಬಂದಾಗ ಚಲೋ ಅಂದ್ಬಿಡಾದ್ರಿ, ಹೋತಂದ್ರೆ ಮತ್ತೆ ಬೈದಾಡಿದ್ರಿ ಮಳೆನ. ಕೃಷಿಯಿಂದ ನಿಮ್ಮ ಕೃಷಿಯಲ್ಲಿ ಲಾಭದಾಯಕವಾಗಿ ಇರ್ತಕ್ಕಂಥ ಬೆಳೆಗಳು ಯಾವುವು? ನಿಮಗೆ ಹೆಚ್ಚು ಹಣಕಾಸನ್ನು ಒದಗಿಸಿಕೊಡ್ತಾ ಇರ್ತಕ್ಕಂಥವು? ಈಗ ಮಾರ್ಕೆಟಿಂಗ್ನ ರೇಟ್ ಸಿಕ್ಕರೆ ನಮ್ಮ ಗೋಂಜಾಳ ಶೇಂಗಾ ಸಿಗುತ್ತಾವೆ ಸರ. ಮತ್ತು ಅಷ್ಟು ಕಷ್ಟ ಆದರೆ ನಾವು ಅಷ್ಟ ಇರೋದ್ರಿ. ಇಲ್ಲ ಲಾಭ ಯಾವೂ ಇಲ್ಲರಿ ನಮ್ಮ ಕಡೆಗೆ. ಜಾಸ್ತಿ ಬೆಳಿತೀವಿ ಅಂತೇಳಿ ನಾವು ಏನು ಬೆಳೆದಿಲ್ಲ ಸರ್. ಈರುಳ್ಳಿ ನೀವು ಬೆಳಿತೀರಲ್ವ? ಹಾಂ ಸರ್. ಈರುಳ್ಳಿ ಬೀಜ ಉತ್ಪಾದನೆ ನೀವು ಮಾಡ್ಕೊಳ್ತೀರಾ? ಹೌದು ಸರ್, ನಾವು ಮಾಡ್ತೇವೆ ಸರ್. ಅದ್ರ ಗುಣಮಟ್ಟ ಎಲ್ಲ ಹೇಗೆ ನಿರ್ಧಾರ ಮಾಡ್ತೀರಿ ನೀವು? ಬೀಜೋಪಚಾರ ಸರ, ಈಗ ಅದಕ್ಕೆ ಇದು ಸಣ್ಣದು ಇದು ಇದ್ದಾಗ ಸರ, ಉಳ್ಳಾಗಡ್ಡಿ ಬೀಜ ಇದನ್ನ ಮಾಡ್ಕೊಂಡಾಗ ಅದಕ್ಕೆ ಎಲ್ಲ ಕೊಟ್ಟಿಗೆ ಗೊಬ್ಬರನ ಹಾಕಿ ಆಮೇಲೆ ಅದಕ್ಕೆ ನೀರಿನ ಮುಖಾಂತರ ಹಸಿ ಸಗಣಿ ಬಿಟ್ಟು ಎಲ್ಲ ಕಾಪಾಡ್ಕೊಂಡ್ ಸರ್ ಗುಣಮಟ್ಟನ. ಆಮೇಲೆ ಬೀಜ ಚೆಲ್ಲಿ ನಾವು ಮಡಿ ಮಾಡಿ ಚೆಲ್ಲಿ ಹಚ್ಚ ಮೂಮೆಂಟಿಗೆ ಬರಬೇಕು ಅನ್ನತ್ರಾಗ ನಾವು ಅದಕ್ಕೆ ಸ್ವಲ್ಪ ಇಬ್ಬನಿ ನೀರು ಅದು ಮಂಜಿ ಬಿದ್ದಾಗ ಅದನ್ನು ಒಡೆದು ಬೂದಿಗಿದಿ ಹಾಕ್ತೇವೆ ಸರ್. ಚೆನ್ನಾಗಿ ಬರ್ತವ್ರೆ, ಅದನ್ನ ಹೊಲಕ್ಕೆ ಹಚ್ಚಿಬಿಡ್ತೇವೆ ಸರ್ ಸಸಿನ. ಯಾವ ತಳಿ ಇದು ನೀವು ಹೆಚ್ಚು ಬೆಳೆಯೋದಿಲ್ಲಿ? ನಾವು ಅದಕ್ಕೆ ವೆರೈಟಿ ಹೆಸರಿಟ್ಟಿಲ್ಲ ಸರ್. ನಾವು ಜವಾರಿ ಉಳ್ಳಾಗಡ್ಡಿ ಅಂದ್ಬಿಡ್ತೇವೆ ಸರ್. ಗಾತ್ರ ಎಲ್ಲ ಚೆನ್ನಾಗಿ ಬರ್ತದೆ? ಹಾಂ ಬರ್ತದೆ ಸರ್. ಸೈಜ್ ಹಾಂ ಬರ್ತದೆ ಸರ್. ಈರುಳ್ಳಿ ನಿಮಗೆ ಎಷ್ಟು ಎಕರೆ ಪ್ರಮಾಣದಲ್ಲಿ ನೀವು ಬೆಳಿತೀರಿ? ಸರ್ ಒಂದು ಅರ್ಧ ಎಕರೆನಿಂದ ಒಂದು ಎಕರೆ ಹೆಚ್ಚು ಸರ್ ನಾವು ಹೆಚ್ಚಿಗೆ ಭಾಳ ಮತ್ತೆ ಅಷ್ಟು ಹಚ್ಚಿಲ್ರಿ. ಎಷ್ಟು ಬರುತ್ತೆ ಎಕರೆಗೆ ಇಳುವರಿ? 30 ಪ್ಯಾಕೆಟ್ ಅಂತನ ಬೆಳೆದೇವೆ ಸರ್ ನಾವು. ಒಂದು ಪ್ಯಾಕೆಟ್ ಮೇಲೆ 50-60 ಕೆ ಜಿ ಬರುತ್ತೆ ಸರ್. ಅದು ಈಗ ಬೆಲೆ ಚೆನ್ನಾಗಿದೆಯಾ? ಈಗ ಐತೆ ಸರ್, ಈಗ ಇನ್ನು ನಮ್ಗೆ ಬಂದಿಲ್ಲ ಸರ್, ಬಂದಿಲ್ಲ ಸರ್. ಹೆಂಗೆ ಸರ್ ಅದು ಬಂದಾಗ ನಮ್ಮ ಗಡ್ಡಿ ಕೆಡಗಲ್ಲ ಸರ್ ನಮ್ಮ. ಈಗ ಮಾರ್ಕೆಟಿಂಗ್ನಾಗ ತಂದು ಗಡ್ಡಿ ನಾವು ವ್ಯತ್ಯಾಸ ನೋಡಿರಿ ಸರ್, ಅವು ರಾಸಾಯನಿಕ ಗೊಬ್ಬರ ಹಾಕಿರ್ತಾರೋ ಏನೋ ಸರ, ಅವು ಕೊಳತೋಕ ಸರ್, ಕೊಳತೋಗ್ಬಿಡ್ತದೆ. ನಮ್ಮ ವರ್ಷ ಪೂರ್ತಿ ಕೊಳಲ್ಲ ಸರ್. ಈಗ ಮತ್ತೆ ಸರ್ಕಾರದಿಂದ ಈರುಳ್ಳಿ ಶೆಡ್ ಕೂಡ ಮಾಡ್ಕೊಂಡೇವೆ ಸರ್ ನಾವು, ಅವನು ಕೂಡ ಬಂದವ್ರು ನಾವು ಮಾಡಿ ಸ್ಟಾಕ್ ಹಾಕ್ಯನಕ ಐತೆ ಸರ್, ಇಲ್ಲೇ ಐತಲ್ಲ ಸರ್ ಪಕ್ಕಕ್ಕೆ. ನಾವು ಅದನ್ನ ಹಾಕಿ ಸ್ಟಾಕ್ ಮಾಡ್ಕೊಂಡು ನಮ್ಗೆ ಖರ್ಚಾಗಿಂದೇ ಮಾರ್ಕೆಟಿಂಗ್ ಮಾರ ಸರ್ ನಾವು. ಮನೆಗೆ ವರ್ಷ ಪೂರ್ತಿ ಇಟ್ಟರು ಕೆಡಂಗಲ್ಲ ಸರ್ ನಮ್ಮ ಗಡ್ಡೆ. ಹಂಗಾಗಿ ನೀವು ಒಂದು ಮಾತು ಹೇಳಿದ್ರಿ, ಈರುಳ್ಳಿ ನಮ್ದು ಜಲ್ದಿ ಕೊಳೆಯೋದಿಲ್ಲ, ಹೌದು ಸರ್, ಬಾಳಿಕೆ ಚೆನ್ನಾಗಿ ಬರ್ತದೆ ಅಂತೇಳಿ. ಅಂದ್ರೆ ಅದಕ್ಕೆ ನೀವು ಯಾವ ರೀತಿ ಗೊಬ್ಬರಗಳನ್ನು ಕೊಡ್ತೀರಿ ಈರುಳ್ಳಿ ಬೆಳೆಗಳಿಗೆ? ಒಟ್ಟ ರಾಸಾಯನಿಕ ಮುಟ್ಸಂಗಲ್ಲ ಸರ್ ನಾವು. ನೀವು ಯಾವುದು ಅಂಗಡಿಯ ರಾಸಾಯನಿಕ? ಇಲ್ಲ ಇಲ್ಲ ಸರ್. ಏನೇನು ಕೊಡ್ತೀರಿ ಗೊಬ್ಬರ ನೀವು? ಅದೇ ಕೊಟ್ಟಿಗೆ ಗೊಬ್ಬರ ಒಂದ್ಬಿಟ್ಟು ಬೇರೆ ಏನಿಲ್ಲ ಸರ್, ಅಷ್ಟೇ ಸಾಕು ಸರ್. ಈರುಳ್ಳಿ ನೀರು ಕೊಟ್ಟಿಗೆ ಗೊಬ್ಬರ ಅದಕ್ಕೆ ಅದು ಆಗಿ ಅದು ಕಸ ತಕೊಂಬಿಡ ಸರ್, ಕಳೆ ನಿರ್ವಹಣೆ ಮಾಡ್ಕೊಂಡು ಮತ್ತೇನಿಲ್ಲ ಸರ್. ಅದಕ್ಕೆ ಸ್ಪ್ರೇ ಎಣ್ಣೆ ಏನು ರೋಗ ರುಜಿನಗಳು ರೋಗ ಬರಲ್ಲ ಸರ್. ಬಂದ್ರೆ ಇದು ಎಲಿ ಕುಟ್ಟರೆ ರೋಗ ಬರುತ್ತೆ, ಕೊಳೆ ರೋಗ ಬರುತ್ತೆ ಅಂತಾರೆ ಸರ್. ಅದ ಕೊಳೆ ರೋಗ ಬಂದಾಗ ನಾವು ಬೂದಿ ಹಾಕ್ಬಿಡ್ತೀವಿ ಸರ್. ಅದು ಹೋಗ್ಬಿಡ್ತೀವಿ. ಒಲೆ ಬೂದಿ ಸರ್? ಹ್ಞೂ ಸರ್, ಹ್ಞೂ ಸರ್. ಹೇಗೆ ಹೆಂಗೆ ಅದು ಸಿಂಪರಣೆ ಮಾಡ್ತೀರಿ? ಸಿಂಪರಣೆ ಮಾಡೋದಲ್ಲ ಸರ್, ಹೊಲಕ್ಕೆ ಉಗಿ ಬಿಡೋ ಸರ್, ಉಗಿ ಬಿಡೋ ಸರ್. ಹಂಗೆ ಈಗಲೂ ನಿಮ್ಮ ಮನೆಗಳಲ್ಲಿ ಒಲೆ ಉರಿಸ್ತೀರಾ? ಉರಿಸ್ತೀವಿ ಸರ್. ಇರ್ಲಿಕ್ರು ಕೂಡ ಎಲ್ಲರ ಅಡಿಗೆ ದೊಡ್ಡ ಅಡಿಗೆ ಮಾಡಿರ್ತಾರೆ ಸರ್, ಅಂತಲ್ಲಿ ಆಮೇಲೆ ಇವು ಕುಂಬಾರ ಮಣ್ಣು ತರ್ತಾರೆ ಸರ್, ಕುಂಬಾರದ ಅವ್ರು ಬಟ್ಟಿ ಸುಡ್ತಾರೆ ಸರ್, ಅದನ್ನ ಅಲ್ಲಿ ಸಿಗುತ್ತೆ ಸರ್. ಅದ್ ಚೀಲಗಟ್ಟಲೆ ತಗೊಂಡು ಅವ್ರು ಫ್ರೀನ ಕೊಡ್ತಾರೆ ಅಂತಂದು ನಾವು ಹೋಗಿ ಬಿಡ್ತೀವಿ ಸರ್. ಅಂದ್ರೆ ಈ ಬೂದಿಗೆ ಕೊಳೆ ರೋಗ ನಿಯಂತ್ರಣ ಆಗುತ್ತೆ ಸರ್. ಹೌನ್ರಿ. ಇದನ್ನ ಎಲ್ಲಿ ಕಲ್ತ್ರಿ? ನಮ್ಮ ಅಪ್ಪರ್ಕ ಮಾಡ್ಕೊಂತ ಬಂದಿದ್ ಸರ್, ಅದ ಅವಾಗ ಅವರ ಮಾಡ್ತಿದ್ದಾರೆ ಸರ್. ಈಗ ಸಸಿ ಮಾಡಿದಾಗ ಇಬ್ಬನಿ ಬೀಳುತ್ತೆ ಸರ್, ಅದು ಅಗ್ದಿ ಸೂಕ್ಷ್ಮ ಇರುತ್ತೆ ಸರ್. ಅದು ಅದಕ್ಕೆ ಇಬ್ಬನಿ ಗರಿ ತೆಂಗಿನ ಗರಿಲಿ ಹಿಂಗೆ ಗರಿ ಇಬ್ಬನಿ ಹೊಡಿತಿದ್ರು ಸರ್. ಅದು ಬಿಸಿಲು ಬೀಳೋ ಮಟ್ಟ ಇಬ್ಬನಿ ಇತ್ತಂದ್ರೆ ಅದು ಸಸಿ ಅಲ್ಲೇ ಇದಾಗಿ ಹೋಗುತ್ತೆ ಸರ್. ಈರುಳ್ಳಿ ಸಸಿ ಅದು ಹೊಡೆದು ಬಿಟ್ರೆ ಎಲ್ದಿ ಹೋಗ್ಬಿಡ್ತದೆ ಸರ್. ಅದು ಸೊ ಇಬ್ಬನಿ ಈರುಳ್ಳಿ ಬೆಳೆ ಕುಂದರಬಾರ್ದು. ಹೌದು ಸರ್. ಹಂಗಾಗಿ ಅವರು ನಮ್ಮಪ್ಪರು ಅವರು ಮಾಡ್ತಿದ್ದಾರೆ ಸರ್, ನಾವು ಹಂಗ ಮಾಡ್ಕೊಂತ. ಹಿಂಗ ನಿಮ್ಮ ಅಪ್ಪರಿಂದ ಏನೇನು ಕಲ್ತೀರಿ ಈ ಥರದ ಜ್ಞಾನಗಳು? ಇದು ತರಕಾರಿ ಒಂದು ಬಿಟ್ಟು ಮತ್ತೇನು ಕಲಿಸಿಲ್ರಿ ಅವರು? ಅಲ್ಲಲ್ಲ, ಈ ಬೂದಿ ಬಳಸೋದು ಒಂದು ಜ್ಞಾನ. ಹ್ಞೂ ಸರ್. ಹೌದಾ? ಇದನ್ನೇ ಬಳಸ. ಹ್ಞೂ ಸರ್. ಇದರಿಂದ ನಿಮಗೆ ಖರ್ಚು ಉಳಿತದೆ. ಹ್ಞೂ ಸರ್. ಹೌದಲ್ವಾ? ಹಾಂ ಸರ್. ನಿಮ್ಮ ಮನೆಯಲ್ಲಿ ಸಿಗ್ಬೋದು, ಎಲ್ಲಾದರೂ ಸಿಗ್ಬೋದು. ಹ್ಞೂ ಸರ್. ಹಾಗೆ ಈ ಥರದ ಸ್ಥಳೀಯ ಸಂಪನ್ಮೂಲಗಳನ್ನು ಬಳಸುವಂಥ ವಿಧಾನಗಳು ಯಾವ್ಯಾವಿದೆ ಮತ್ತೆ ನೀವು? ಇವು ಬೀಜ ಮಾಡ್ಕೊಂತವ ಸರ್, ಇವಾಗ ತರಕಾರಿ ಬೀಜ ಮಾಡ್ಕೊಂತೀವಿ, ನಾವು ಮಾಡ್ಕೊಂತವ್ರಿ. ನಾವು ಮಾರ್ಕೆಟಿಂಗ್ನಾಗ ಬೀಜ ತರೋದಂದ್ರೆ ಇವಷ್ಟೇ ಸರ್. ಹೌದಾ? ಹ್ಞೂ ಸರ್. ಸರ್, ಈಗ ನೀವು ಹೆಚ್ಚು ತರಕಾರಿಗಳನ್ನು ಬೆಳೀತಾ ಇದ್ದೀರಿ. ಹಾಂ ಸರ್. ಯಾವ್ಯಾವ ತರಕಾರಿಗಳನ್ನು ಈಗ ಬೆಳೀತಾ ಇದ್ರಿ ಸದ್ಯಕ್ಕೆ? ಈಗ ಸರ್ ಸದ್ಯ ಹೊಲ್ದಾಗ ಇರೋದು ಅಂದ್ರೆ ಸರ್, ಈಗ ಹುಂಚಿಕಾಯಿ ಐತ್ರಿ, ಅದು ಕಟಾವಿಗೆ ಬಂದದ್ದು ಸರ್, ಈಗ ಹಂಗ ಕಿತ್ತವ್ರಿ. ಕೊತ್ತಂಬರಿ ಐತೆ ಸರ್, ಆಮೇಲೆ ಇದು ಮೂಲಂಗಿ ಐತೆ ಸರ್, ಈಗ ಇನ್ನು ಬೀಜಕ್ಕೆ ಹಾಕಿದ್ದು ಉಳ್ಳಾಗಡ್ಡಿ ಐತ್ರಿ, ಇನ್ನು ಬೀಜ ಬಿಟ್ಟಿಲ್ಲ ಸರ್. ಹ್ಞೂನ್ರಿ. ಆಮೇಲೆ ಚವಳಿ ಬೀಜ, ಬೆಂಡೆ ಬೀಜ ಈ ಮನ್ಯಾರ ಊರ್ಸಿವಿ ಸರ್, ಇನ್ನು ಈ ಊಟವು. ಆಮೇಲೆ ಇವು ಹೀರಿಕಾಯಿ ಹಾಕಿವಿ ಸರ್, ಅವು ಬರ್ತಾವೆ ಸರ್. ಅವು ಗುರುವಾರ ದಿನ ಸಂತೆ ಆಗುತ್ತೆ ಸರ್ ನಮ್ಮೂರಲ್ಲಿ. ಸಂತಿಗೆ ನಾವು ಮಾರ್ತೇವೆ ಸರ್, ನಮ್ಗೆ ಹೆಚ್ಚಾದ ಒಂದು 400-500 ರೂಪಾಯಿ ಬಂದರೆ ಸರ್, ಅದು ಮನೆ ಖರ್ಚಿಗೆ ಯಾವುದಾದ್ರೂ ಒಳ್ಳೆಣ್ಣೆಗೆ ಇದಕ್ಕೆ ಆಗುತ್ತೆ ಸರ್. ನಮ್ಮ ಉಳ್ಳಾಗಡ್ಡಿ ಕೂಡ ಸಂತಿ ದಿನ ಒಂದು 10-5 ಕೆ ಜಿ ಇಟ್ಟರೆ 4-5 ಕೆ ಜಿ ಒಯ್ತಾರೆ ಸರ್, ಖರ್ಚು ಹಾಕವು. ಅವನ್ನ ಮಾರ್ಕೊಂಡು ನಮ್ಮ ಮನೆ ಖರ್ಚು ಮಾಡ್ಕೊಂತೇವೆ ಸರ್. ತರಕಾರಿ ಬೆಳೆಯುವಂತೆ ರೈತರಿಗೆ ಹಾಂ ಸರ್ ಆಳು ಕಾಳು ಜಾಸ್ತಿ ಬೇಕಾಗ್ತದೆ. ಹೇಗೆ ಮನೆಯಾರ ಅದೇ ಸರ್, ನಾವು ಮನೆಯಾರ ಮಾಡ್ಕೊಂಬಿಡ್ತೀವಿ. 4 ಜನ ಹಾಕಿವಿ ಸರ್ ನಾವು. ನಾವು ಅತ್ತ ಕಸ ಕಿತ್ತದ ಒಂದ ಸರ್, ಕಸ ನಿರ್ವಹಣೆ ಒಂದ ಸರ್, ಮತ್ತೆ ಕಸ ಕಿತ್ತ ಬಿಟ್ಟು ಮತ್ತೆ ಏನು ಬರಲ್ಲ ಸರ್, ಏನೂ ಇಲ್ಲ ಸರ್. ತರಕಾರಿ ಬಿಡಿಸೋದು ಗಿಡಿಸೋದು ಮನೆಯವರ ಸಾಕು ಸರ್. ನಿಮ್ಗೆ ಸುತ್ತಮುತ್ತಲು ಎಲ್ಲೆಲ್ಲೂ ಹೋಗ್ತೀರಿ ಮಾರ್ಕೆಟ್ಗೆ? ನಾವು ಮಾರ್ಕೆಟ್ಗೆ ಹೋದ್ರೆ ಇರ್ಕಲ್ಗಡೆ ಹೋಗ್ತೀವಿ ಸರ್, ಭಾಳ ಇತ್ತಂದ್ರೆ ಕೊಪ್ಪಳ ಹೋಗ್ತೀವಿ, ಉಳಿದ್ರೆ ನಮ್ಮೂರಾಗ ಮಾರ್ಬಿಡ್ತು ಸರ್. ಹೇಗೆ ವಾಹನಗಳಲ್ಲಿ ತುಂಬಿಕೊಂಡು ಹೋಗೋಷ್ಟು ಇರ್ತದೆ? ಹೇಗೆ? ಏ ಅಷ್ಟೇನಿಲ್ಲ ಸರ್, ಸುಮ್ಮನೆ ಬೈಕ್ ಐತ್ರೆ, ಬೈಕಿನ ಮೇಲೆ ಇರ್ಕೊಂಡು ಹೋಗ್ಬಿಡ್ತೇವೆ ಸರ್ ಅಷ್ಟೇ. ದೊಡ್ಡ ಪ್ರತಿದಿನ ಇರ್ತದೆ ನಿಮಗೆ ಉತ್ಪನ್ನ? ಹೇಗೆ? ಇಲ್ಲ ಸರ್, ವಾರದಾಗ ಮಾಡ್ತೇವೆ. ಪ್ರತಿದಿನ ಅಂದ್ರೆ ನಮ್ಮ ಮನೆ ಖರ್ಚಿಗೆ ಆಗ್ಬಿಡ್ತು ಸರ್. ವಾರದಾಗ ಇಡೀ ವಾರನ ನಮ್ಗೆ ಒಂದೊಂದು ದಿನ ಒಂದೊಂದು ಬರ್ತದೆ ಸರ್. ಒಂದಿನ ಬ್ಯಾಳಿ ತೊಗರಿ ಬ್ಯಾಳಿ ಮಾಡಿದ್ನಿ ಅಂದ್ರೆ ಒಂದಿನ ಉಂಚಿಕದ ಪಲ್ಲೆ, ಒಂದಿನ ಬೆಂಡೆಕಾಯಿ ಪಲ್ಲೆ, ಹಿಂಗತಿ ಆ ವಾರ ನಮ್ಮ ಮನೆ ಖರ್ಚಿಗೆ ಆಗ್ಬಿಡ್ತೇವೆ ಸರ್. ಹೆಚ್ಚಿಗೆ ಆದರೂ ಇಲ್ಲೇ ನಮ್ಮ ಊರಾಗ ಕೊಟ್ಬಿಡ್ತೇವೆ ಸರ್. ಊರಾಗ ಕೊಡೋದಲ್ದ ವಾರಕ್ಕೆ ಹೆಚ್ಚಾಯ್ತಂದ್ರೆ ಶಾಂತಿಗೆ ಹೋಯ್ತೇವೆ ಸರ್, ಗಾಡಿ ಮೇಲೆ ಹೋಗಿ ಕೊಟ್ಟು ಬಂದ್ಬಿಡ್ತೇವೆ. ಈಗ ನಿಮಗೆ ತರಕಾರಿ ಬೆಳೆಗಳಿಂದ ವಾರದ ಆದಾಯ ಆಗಲಿ ಅಥವಾ ತಿಂಗಳ ಆದಾಯ ಆಗಲಿ ಎಷ್ಟಿದೆ ನಿಖರವಾಗಿ ಹೇಳೋಕ್ಕಾಗುತ್ತೆ? ವಾರದ ಆದಾಯ ಅಂದ್ರೆ ಸರ್ ವಾರಕ್ಕೊಂದು 1,000 ರೂಪಾಯಿ ಆಗ್ಬೋದು ಸರ್ ಮಿನಿಮಮ್. ನಮ್ಮ ಮನೆಗೆ ಯೂಸ್ ಬಿಟ್ಟು 1,000 ರೂಪಾಯಿ ತರ್ತಾರೆ ಸರ್. ಹ್ಞೂ. ಅಲ್ಲ, ಈಗ ಸುಮಾರು ಎಷ್ಟು, 4-5 ಎಕರೆ ಬೆಳಿತೀರಿ ನೀವು? ಇಷ್ಟರಲ್ಲ ಅಷ್ಟಾಗುತ್ತದ ಅಂದ್ರೆ ಹುಳ ಅದ್ರಾಗ ಈರುಳ್ಳಿ ಇವು ದೊಡ್ಡ ಖರ್ಚಿನ ಇದು ಇವು ಇರ್ತಾವಲ್ಲ ಸರ್, ಒಮ್ಮೆಗೆ ಬರಲ್ಲ ಸರ್, ಇದು 25 ದಿನ ಪೀಕ್ ಸರ್. ತರಕಾರಿ ಅದ್ರಾಗಂದ್ರೆ ಇದು ಸೊಪ್ಪಿನ ದಿನಸ 25 ದಿನದಾಗ ಮತ್ತೆ ಹಾರ್ವೆಸ್ಟ್ ಆಗಿಬಿಡ್ತದೆ ಸರ್, ಮತ್ತೆ ಹೊಳಿ ಸೇವಿಂಗ್ ಮಾಡ್ತೇವೆ ಸರ್. ಹಿಂದಿಂದ ಅಂದ ಅಷ್ಟು ಅದ ಅಂದ್ರೆ ಒಂದು 1500 ತನ ಆಗ್ಬೋದು ಸರ್, 1000 1500 ರೂಪಾಯಿ ಮತ್ತೆ ಅಷ್ಟು ಬಂದ ಬರುತ್ತೆ ಸರ್. ಅಂದ್ರೆ ನೀವು ಹೇಳೋ ಪ್ರಕಾರ ಸರ್ ವಾರಕ್ಕೆ 1000 ರೂಪಾಯಿ ಅಂದ್ರೆ ತಿಂಗಳಿಗೆ 1500 ಅಂದ್ರೆ ತಿಂಗಳಿಗೆ 6000 ಇಷ್ಟೇ ಆದಾಯನ ಅಂತ ನಾನು ಕೇಳ್ತಿರೋದು. ಆಗತ್ತಾಗತ್ತೆ ಸರ್, ಅಷ್ಟಾಗ ಸರ್. ಈಗ ಸೊಪ್ಪು ಅದೆಲ್ಲ ದಿನ ದಿನ ಮಾರಾಟ ಮಾಡ್ತೀರ ಅದೆಲ್ಲ? ದಿನ ಒಯ್ತಾರೆ ಸರ್, ಒಯ್ಯಾರ ನಾವು ಇಲ್ಲಿ ಸ್ಕೂಲಿಗೆ ಸ್ವಲ್ಪ ಕೊಡ್ತೀವಿ ಸರ್, ಅದು ಮತ್ತೆ ನಮ್ಮ ರೇಟ್ ಕಮ್ಮಿ ಸರ್. ನಾವು ಕಂಡೀಷನ್ ಆಗಿ ಮಾರ್ಕೆಟಿಂಗ್ ಹೋಗಿ ಒಂದು ಸೀಡ ನಾವು 10 ರೂಪಾಯಿ ಒಂದು ಅಂತೇಳಿ ಮಾರಾಗಲ್ಲ ಸರ್. ಮತ್ತೆ ಇಲ್ಲಿ ಮನೆಯಾಗ ನಮ್ಮ ಊರಾಗ ಸ್ವಲ್ಪ ಹಂಗ ಕಮ್ಮಿ ರೇಟಿಗೆ ಹಂಗೆ ಕೊಟ್ಬಿಡ್ತೇವೆ ಸರ್. ದಿನ ಒಂದು ಅದು 300-400 ರೂಪಾಯಿ ಆಗುತ್ತೆ? ಆಗತ್ತೆ ಸರ್, ಆಗತ್ತೆ ಸರ್, ಆಗತ್ತೆ ರೀ. ಈಗ ಹನುಮಂತಪ್ಪ ಒಬ್ಬ ರೈತ ಸರ್, ಒಂದಿಷ್ಟು ಒಂದು 4 ಎಕರೆನೋ 3 ಎಕರೆನೋ ಭೂಮಿ ಇದೆ, ಒಂದಿಷ್ಟು ನೀರಿನ ಸಂಪನ್ಮೂಲ ಚೆನ್ನಾಗಿದೆ ಅನ್ನೋದಾದರೆ ಅವನು ಧೈರ್ಯದಿಂದ ಸುಸ್ಥಿರವಾಗಿ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ನಿಮ್ಮ ಅನುಭವದ ಪ್ರಕಾರ ಹೇಳಿ? ಆಯ್ತು ಸರ್, ಆಯ್ತು ಸರ್. ಯಾಕಂದ್ರೆ ಸರ್ ತರಕಾರಿ ಒಂದಂದ್ರೆ ದಿನ ರೊಕ್ಕ ನೋಡ್ಬೋದು ಸರ್, ಅವ್ರು ಅದನ್ನ ಅವಲಂಬನೆ ಮಾಡ್ಕೊಂಡ್ರೆ. ಈಗ ಇವು ಮಾವು ಇವನ್ನೆಲ್ಲ ಹಾಕ್ತಾರೆ ಬಿಡು ಸರ್, ಹಾಕಿದ್ರೆ ಅದು ಖರ್ಚು ಹಾಕ್ಬೇಕು ಸರ್, ಅವಷ್ಟು ಹಾಕಿ ಅದು ಮಾಡೋ ಕೆಪಾಸಿಟಿ ಅಂತಂದ್ರೆ ಅದ ಬೆಸ್ಟ್ ಸರ್. ವಾರ್ಷಿಕ ಇದ್ರದ ತೋಟಗಾರಿಕೆ ಇಲಾಖೆಯಿಂದ ಸಹಾಯ ತೊಗೊಂಡು ಅವನ್ನೆಲ್ಲ ಮಾಡ್ಕೊಂಡಾರನು ಅದಾರ ಸರ್. ಸೊ ನಾವು ತರಕಾರಿ ಅವಲಂಬನೆ ಆಗಿವೆ ಸರ್, ನಮ್ಮ ತರಕಾರಿನ ಜಾಸ್ತಿ ಇದ್ದಾರೆ. ಸರ್ ಈಗ ನಿಮ್ಮ ಜಿಲ್ಲೆ ಒಳಗಡೆಗೆ ಸರ್ ಸಾವಯವ ಕೃಷಿಕರದ್ದು ಒಂದು ಗುಂಪು ಎಲ್ಲ ಆಗ್ತಾ ಇದೆ? ಆಗೈತೆ ಸರ್. ನೀವು ಅದರಲ್ಲೆಲ್ಲ ಭಾಗವಹಿಸ್ತಿದ್ದೀರಾ ಹೇಗೆ ಸರ್? ಆಗೈತೆ ಸರ್, ನಾವು ಕೇಳಿದ್ರೆ ಅವರು ನಾವು ಹೆಸರು ನೋಂದಾಯಿಸಿದ್ವಿ, ಅದ್ರಾಗ ನಮ್ಮ ಮಾಹಿತಿಗೆ ಕೂಡ ನಾವು ಹೋಗ್ತೀವಿ ರೀ, ಮಣ್ಣಿನ ನೋಡಿ ಮಾತುಕತೆ ಇವೆಲ್ಲ ನಮ್ಮ ಕೃಷಿ ಇಲಾಖೆಯಿಂದ ಇದು ಇಟ್ಟಾಗ ಹೋಗ್ತೀವಿ ಸರ್. ಆದ್ರೆ ನಮಗೆ ಒಬ್ಬರ ಆಗಿರ್ತೀವಲ್ಲ ಮಾಡ್ಕೊಳಕಾಗ್ಲಾರ್ದಕ್ಕೆ ಈಗ ಅದನ್ನ ಬಿಟ್ಟಿವಿ ಸರ್. ಹೇಳಿವ್ರಿ ಅಲ್ಲೇ ಅವ್ರಿಗೆ ಈ ಎರೆಹುಳದ ತೊಟ್ಟಿ ಒಂದು ಮಾಡಿಕೊಡ್ತು ಅಂತ ಅಂದಾರೆ ಸರ್. ಈರುಳ್ಳಿ ಶೆಡ್ ಒಂದು ಮಾಡ್ಕೊಂಡ್ರಿ ಸರ್ ತೋಟಗಾರಿಕೆ ಇಲಾಖೆಯಿಂದ. ಉಳಿದು ನಾವು ಬೀಜ ಅವನ್ನೆಲ್ಲ ಬಿತ್ತನೆ ಮಾಡಾಗ ತರ್ಬೇಕಂದ್ರೆ ಅಲ್ಲೇ ಆರೈಸ್ಕೆದಾಗ ತರ್ತೇವೆ ಸರ್. ಹಂಗಾಗಿ ಅವರು ನಿಮ್ಮ ಮುಂದಿನ ಪೀಳಿಗೆ ನಿಮ್ಮ ಮಕ್ಕಳಿಗೆ ಸರ್ ಕೃಷಿಯನ್ನ ಕಲಿಸ್ಬೇಕು, ಇದರಲ್ಲಿ ಇನ್ನೂ ಅಭಿವೃದ್ಧಿ ಆಗ್ಬೇಕು ಅನ್ನುವಂತ ಕ್ರಮಗಳನ್ನ ಮಾಡ್ತಾ ಇದ್ದೀರಾ? ಆಯ್ತಾ ಸರ್. ಮತ್ತೆ ಹೇಳಿ ಸರ್, ಈಗ ನಮ್ಮ ಹುಡುಗ PUC ಓದ್ತದೆ ಸರ್, ಅವನು ಫೇಲ್ ಅಂದ್ರೆ 2 ಸತಿ ಕಟ್ಸಿದ್ರನ್ನ ಓದಿಸ್ಬೇಕಂತ ನಮಗೆ ಇತ್ತು, ನಾವು ಓದಿಸ್ಬೇಕಂತ ಇದು ಮಾಡಿದ್ವಿ. ಈಗ ಓದೋದಾಗಿಲ್ಲ ಅಂತೇಳಿ ಅಂದ್ ಬಿಟ್ಟೆ ಸರ್. ಮತ್ತೆ ಆತ್ಮ ಮಾಡ್ಕೊಂತ ಹೋಗ್ರಿ, ಈಗ ನಮ್ಗೆ ನಮ್ಮ ಕೈಯಾಗ ಆತ್ಮ ಇರ್ತಾನೆ ಸರ್ ಮಗ. ಉಳ್ದಾರೆ ಇನ್ನೂ ಇಬ್ರು ಓದ್ತಾರೆ ಸರ್, ಅದಾರ ಸಣ್ಣರು ಅದಾರ ಓದ್ತಾರೆ ಸರ್ ಅವರು. ಈಗ ನನ್ನ ಮಗನು ನಾನು ಇಬ್ರು ನಮ್ಮ ಹೆಣ್ಮಕ್ಳು ಮಾಡ್ಕೊಂಡು ಹೋಗ್ತೀವಿ ಸರ್ ನಾವು ತರಕಾರಿನ ವ್ಯವಸಾಯನ. ಸರಿ ಸರಿ, ಒಳ್ಳೇದು ಹನುಮಂತಪ್ಪರೆ. ಹಾಂ ಸರ್. ಚಿಲ್ಕಮಕಿ ಗ್ರಾಮದಲ್ಲಿ ತಾವು ಕೃಷಿಯನ್ನು ಮಾಡಿಕೊಂಡಿದ್ದೀರಿ. ನಮ್ಮ ಹೊಸಪೇಟೆ ಆಕಾಶವಾಣಿ ಕೇಂದ್ರದ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಎಲ್ಲ ಕೃಷಿಯ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಕೃಷಿ ಅನುಭವ ಕುರಿತು ಕೊಪ್ಪಳ ತಾಲೂಕು ಚಿಲಕಮುಖಿ ಗ್ರಾಮದ ರೈತರಾದ ಸಣ್ಣ ಹನುಮಂತಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3000 रुपए मासिक पेंशन होगी सुनिश्चित 55 रुपए से 200 रुपए की मासिक किश्त देकर प्रवेश कर सकते हैं 18 से 40 वर्ष तक के किसान इस अंशदायक योजना में सरकार देगी बराबर का योगदान सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं प्रधानमंत्री किसान मान धन योजना अन्नदाता के परिश्रम को संबल पेंशन से सुरक्षित उनका कर कृषि एवं किसान कल्याण मंत्रालय भारत सरकार द्वारा जनहित में जारी ರೈತ ಬಂಧುವರೇ ಕೇಳಿ ಹವಾಮಾನ ವರದಿ. ಸಮಸ್ತ ಎಲ್ಲ